ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಮಳೆ ಇರಲಾರದಂತಹ ಒಂದು ಪರಿಸ್ಥಿತಿಯೊಳಗ, ಬರದ ಛಾಯೆ ಕವಿದಂತಹ ಒಂದು ಪರಿಸ್ಥಿತಿಯೊಳಗ ನಮ್ಮ ರೈತರಿಗೆ ಕೆಲವೊಮ್ಮೆ ದಿಕ್ಕೆ ತೋಚದಂಗಾಗಿಬಿಡ್ತದ. ಏನ್ ಮಾಡಬೇಕು ಅನ್ನುವಂತಹ ಒಂದು ಚಿಂತೆ ಅವರನ್ನ ಕಾಡಕ ಶುರು ಮಾಡಿಬಿಡ್ತದ. ಅಂತಹ ಸಂದರ್ಭದೊಳಗ ಕೆಲವು ರೈತರು ಏನೇನೋ ಪ್ರಯೋಗಗಳನ್ನು ಮಾಡಿ ಬೆಳೆಗಳನ್ನು ಉಳಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾರ. ಅಂಥವರೊಳಗ ಆಳಂದ ತಾಲೂಕು ರುದ್ರವಾಡಿ ಗ್ರಾಮದ ಆದಿನಾಥ್ ಹೀರಾ ಅವರು ಕೂಡ ಒಬ್ರು. ಅವರು ಒಂದು ಪ್ರಯೋಗವನ್ನ ಮಾಡಿ ಯಶಸ್ವಿಯಾಗ್ಯಾರ. ಏನು ಪ್ರಯೋಗ ಮಾಡ್ಯಾರ, ಯಾವ ಬೆಳೆಯೊಳಗೆ ಮಾಡ್ಯಾರ ಅನ್ನೋದನ್ನ ನಾವು ಅವರಿಂದ ಕೇಳೋಣ. ನಮಸ್ಕಾರ ಆದಿನಾಥ್ ಹೀರಾ ಅವರ. ನಮಸ್ಕಾರ ರೋಹಿತ್ ಸಾಹೇಬ್ ಮತ್ತೆ ಆಕಾಶವಾಣಿ ಗುಲ್ಬರ್ಗ ಕೇಂದ್ರಕ್ಕೆ ಸರ್ ತುಂಬಾ ಧನ್ಯವಾದ ಸರ್. ಈಗ ನೀವು 86ನೇ ಇಸ್ವಿ ಒಳಗೆ ಇದೇ ತರ ಮಳಿ ಬಹಳ ಕಡಿಮೆ ಇತ್ತು, ಜೋಳ ಆತವಿಲ್ಲ ಅನ್ನೋ ಒಂದು ಕಲ್ಪನಾ ಇತ್ತು ಸರ್. ಆ ವೇಳೆಕ ನಾನೇನ್ ಮಾಡ್ದೆ, 86ರೊಳಗೆ ಇದೇ ತರನೇ ಒಂದ್ ಸಲ ಏನದ, ಒಂದ್ ಎಕರೆಕ್ ಒಂದ್ 10 ಡೆಬ್ಬಿ 15 ಲೀಟರ್ ಒಂದ್ ಡೆಬ್ಬಿದಿಂದ ಒಂದ್ 10 ಡೆಬ್ಬಿ ನೀರ್ ಮತ್ತ ಅದ್ರೊಳಗ ಒಂದ್ 100 ಗ್ರಾಮ್ ಯೂರಿಯಾ ಕಲಸಿ ಸ್ಪ್ರೇ ಮಾಡಿ ಸರ್ ಫಸ್ಟ್ ಸಲ. ಈಕಡೆ ಎರಡ್ ಸಲ, ಈಕಡೆ ಎರಡ್ ಸಲ ರೀ. ಅಲ್ಲಿಂದ ಮರು ದಿವಸನೇ ಎರಡನೇ ದಿವಸಿಗೆ ಬಿ ಒಂದ್ ಎಕರೆಕ 12 ಡೆಬ್ಬಿ ಹೊಡೆದ್ರಿ. ಮೂರನೇ ದಿವಸಿಗೆ 15 ಡೆಬ್ಬಿ ಬರೀ ನೀರೇ ಸ್ಪ್ರೇ ಮಾಡಿ ಸರ್. ಅಲ್ಲಿಂದ ಒಂದ್ 12 ದಿವಸ ಬಿಟ್ಟ ನಂತರ ಸ್ವಲ್ಪ ಏನದ ಸುಳಿ ಹಚ್ಚಗ್ ಬರೋದು, ಬೆಳಿಗ್ಗೆ ಏನದ ನಂಬರ್ ಒನ್ ಹಾಕೋ ಚಾಲು ಆಯ್ತು ಸರ್. ಬೇರ್ ಮುಖಾಂತರ ದೌಡಿ ಬೇರಿಗೆ ನೀರ್ ಬಿಡ್ತು. ನಂತರ ಏನದ 12 ದಿವಸದಿಂದ ಮತ್ತೆ 3 ದಿವಸ 15 ಡೆಬ್ಬಿ ಸ್ಪ್ರೇ ಮಾಡಿ ಸರ್ ಪುನಃ ನೀರ್ ಮಾಡದ ಬಳಿಕ ಏನದ ಅದು ಎಕರೆಕ ಬೇರೆಯವ್ರದ್ದು ಏನದ 2 ಚೀಲ ಯಾರು ತೆನಿ ಹೊರಗೆ ಬಂದು ಯಾರು ಬರಲಿಲ್ಲ. ನಂದು ಇದೇ ತರ ನಾನು ಮಾಡ್ರದಾಗ ಅದು ಒಂದು ಕೃಷಿ ಅಧಿಕಾರಿಗಳದಾಗ ಪ್ರಶಸ್ತಿ ಸಲಿಯಕ್ ಜ್ವಾಳ ಏನದ ಪ್ರಶಸ್ತಿ ಕೊಟ್ಟಿ ಸರ್. ಅದು ಕೊಟ್ಟ ಬಳಿಕ ಈ ತರ ನಾನು ಸ್ಪ್ರೇ ಮಾಡೋದಾಗ ಎಕರೆಕ ಏನದ 6 ಚೀಲ ಜ್ವಾಳ ಆಯ್ತು ಸರ್ ಆ ವರ್ಷ. ಮತ್ತೆ ದನಗಳಿಗೆ ಬಿ ಕಳಕಿ ಆಯ್ತು, ಜ್ವಾಳ ಬಿ ಚಲೋ ಆಯ್ತು, ಮತ್ತೆ ರೇಟ್ ಬಿ ಡಬಲ್ ಸಿಕ್ತು ಸರ್. ಅದು ಅದೇ 86ನೇ ಇಸ್ವಿ ಒಳದು ಈಗ ಏನದ ಇದು ಇದೇ ನನಗೆ ಸೇಮ್ 29ನೇ ವರ್ಷನಾಗ ಇದು ಒಂದು ನಾ ಕಾಣದಂಗ ಆಯ್ತು ಸರ್ ಮಳಿ ಬರಲಾರ್ದಂತದ್. ಈಗ ನನ್ನ ಮಗ್ಗುಲ್ ಹೊಲಕ್ಕ ಮತ್ತೆ ನಮ್ ಬಲ್ಲಿ ಏನ್ ಮಾಡ್ದ ಕಾಳು ರಂಗಾರಿ ಅಂತ ಹೇಳಿ ಅವನಿಗೆ ಏನದ ನಾ ಈ ಪ್ರಯೋಗ ಮಾಡಿದ ನಾ ಮಾಡದ ಬಳಿಕ ನೀವು ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದ್ 8-10 ಮಂದಿ ರೈತರಿಗೆ ಏನದ ಹೇಳ್ಬಿಟ್ಟು ಸರ್ ಎಲ್ಲರಿಗೆ. ಅದ್ರಾಗ ಕಾಳು ರಂಗಾರಿ ಅಂತ ಹೇಳಿ ನನ್ನ ಹೊಲದ ಮಗ್ಗುಲ್ ಇದ್ದ ಅವ ಏನದ ಫಸ್ಟ್ ಸಲ ಯೂರಿಯಾ ಹಾಕಿ ಒಂದ್ 4 ಎಕರೆಕ್ಕೆ ಒಂದ್ 40 ಡೆಬ್ಬಿ ಸ್ಪ್ರೇ ಮಾಡ್ಯಾನ ಸರ್. ಅಲ್ಲಿಂದ ದೂಸರ ದಿವಸಿಗೆ 40 ಡೆಬ್ಬಿ ಸ್ಪ್ರೇ ಮಾಡ್ಯಾನ, ಮೂರನೇ ದಿವಸಿಗೆ 40 ಡೆಬ್ಬಿ ಸ್ಪ್ರೇ ಮಾಡ್ಯಾನ್ರಿ. ಅದು ಒಂದ್ 3-4 ದಿವಸ ಆದ ಬಳಿಕ ಏಕ್ದಮ್ ಜ್ವಾಳ ಏನದ ಒಂದ್ ಮಳಕಾಲಿಗೆ ಇದ್ದು ಜ್ವಾಳ ಏನದ ಅದು ಏಕ್ದಮ್ ಸುಳಿ ಹಚ್ಚು ಹಾಕೋತ ಬೆಳಗ್ಗೆ ಸ್ಪೀಡ್ ಆಗ್ಬಿಟ್ಟ ಸರ್. ಆಗೇನದ ಜ್ವಾಳ ಹೋಗ ಜ್ವಾಳ ಅದು ಕೂಡಿಸದಂಗ ಆಗ್ಯದ. ನಂತರ 12 ದಿವಸ ಆದ ನಂತರ ಮತ್ತೆ ಇವತ್ತಿನ ದಿನಕ್ಕೆ 3 ದಿವಸಕ್ಕೆ ಮತ್ತೆ 40 ಡೆಬ್ಬಿ ಸ್ಪ್ರೇ ಮಾಡ್ಯಾನ್ರಿ. ಮಾಡದ ಬಳಿಕ ಏಕ್ದಮ್ ಜ್ವಾಳ ಏನದ ಎದಿಗ್ ಬಂದ್ ಬಿಟ್ಟದ್ರಿ ಮಳಕಾಲ ಜ್ವಾಳ ಇದ್ದದೆ 14-15 ದಿವಸ ಏನಾಗ್ಯಾರಿ. ಇದು ಎರಡನೇ ಸಲ ಏನ್ ಸ್ಪ್ರೇ ಮಾಡ್ಯಾನ, ಇದ್ರದಿಂದ ಜ್ವಾಳ ಏನದ ನನಗ ಕಳಕಿ ಬಿ ಸಾಕಷ್ಟು ಆತದ್ರಿ ಸೌಕರ್ಯ. ಮತ್ತ ಜ್ವಾಳ ಬಿ ಎಕರೆಕ 5 ಚೀಲ 6 ಚೀಲ 7 ಚೀಲ ಗ್ಯಾರಂಟಿ ಆತದ. ಇದ್ರಾಗ ಮತ್ತೊಂದ್ ಮಾತಿಲ್ಲ, ನೀವ್ ಹೇಳೋದ್ ಇದು ಸಕ್ಸಸ್ ಅದ. ನನಗ ಬಾವಿಯೊಳಗ ನೀರಿಲ್ಲ, ನೀರ್ ಬಿಡ್ಬೇಕಂದ್ರ ನೀರಿಲ್ಲ, ಮತ್ತ ಸ್ಪ್ರಿಂಕ್ಲರ್ ದಿಂದ ಮಾಡ್ಬೇಕಂದ್ರ ನೀರಿಲ್ಲ, ಮತ್ತೆ ಡ್ರಿಪ್ ಮಾಡ್ಬೇಕಂದ್ರ ಬಿ ನೀರಿಲ್ಲ. ಇದು ಏನದ ಒಳ್ಳೆ ಮೆಥಡ್ ದಿಂದ ಇದು ಒಂದು ಹೊಸ ಪ್ರಯೋಗ ನೀವು ನಮ್ಗೆ ಹೇಳಿರಿ. ಇದರಿಂದ ನನಗೆ ಎತ್ತುಗಳು ಮಾರಂತ ಪರಿಸ್ಥಿತಿ ಇತ್ತು. ಇವತ್ ಈಗ 4 ಎಕರೆ ಜ್ವಾಳದಿಂದ ನಾ 2 ಎತ್ತುಗಳು ಒಂದ್ ಎಮ್ಮಿ ಒಂದ್ ಆಕಳು ಬದಸುಕ್ರಿ, ನನಗೊಂದು ಒಳ್ಳೆ ಅವಕಾಶ ಮಾಡಿದ್ರಿ. ಆಯ್ತು, ನಂತರ ಏನದ ಈಗ ಕಳಕಿ ನಾ ಖರೀದಿ ತಗೊಂಬದು ಇವತ್ ಬರಗಲ್ಲದ, ಎಲ್ಲಾ ಬೆಳೆಗಳು ಹೋಗ್ಯಾವ, ಕಳಕಿ ತಗೊಂಬದು ಶಕ್ತಿ ಇದ್ದಿದ್ದಿಲ್ಲ ನನಗ. ನಾ ಎತ್ತುಗಳು ಏನದ ಮಾರಂತ ಪರಿಸ್ಥಿತಿ ಇತ್ತು, ಅದು ನನಗ ಉಳಿತು ಒಂದು ಒಂದೇ ಉಳಿತಾಯ. ಎರಡನೇದ ಏನದ ಈಗ ಒಂದ್ ಚೀಲ ಬಿ ಎಕರೆಕ ಆತಿದಿಲ್ಲ, ಈಗ ನನಗ 5-6 ಚೀಲ ಜ್ವಾಳ ಆತದ. ಮತ್ತ ಜ್ವಾಳ ಏನದ 2,000-2,500 ಇದ್ದದ ಈಗ ಏನದ 4,000 ಮಾರುಗತದ. ಹಿಣ ಏನ್ ಹಿಣ 1,000 ಎಲ್ಲಿ ಹೆಚ್ಚಿಗೆ ಮಾರ್ತದ 5,000. ನನಗೇನದ ಇದ್ರದಿಂದ ಬಿ 2-3 ಪಟ್ಟು ರೇಟ್ ಸಿಗ್ತು, ಎಕ್ಕಾರಕ್ಕೆ ಏನದ ನನಗೆ 25,000 ರೂಪಾಯಿ ಆಮದಾನಿ ಆಗೋದು. ಇದು ಒಂದು ಬಹಳ ಚಲೋ ನನಗೆ ಇದು ತಿಳಿಸ್ಕೊಟ್ರಿ ಸಾವುಕಾರ. ಇದು ನಂದು ಜ್ವಾಳ ನೋಡಿ ನನಗೆ ಎಲ್ಲರೂ ಊರಾಗ ಎಲ್ಲರೂ ನನಗೆ ಕೇಳೋಗತ್ತಾರ, ನೀ ಏನ್ ಮಾಡಿದ ಕಾಳು ಜ್ವಾಳ ಹಿಂಗ್ ಯಾಕೆ ಹೊಂಟದ, ನೀ ಏನ್ ಮಾಡಿದ ಕಾಳು ಹಿಂಗ್ ಯಾಕೆ ಹೊಂಟದ ಅಂದ್ರೆ ನನಗೆ ಅದೇನ ಸಾವುಕಾರ ಹಿಂಗ್ ಹೇಳ್ಯದ, ನಾ ಮಾಡಿದ ಹಿಂಗ್ ಜ್ವಾಳ ಹೊಂಟದ, ನೀವು ಮಾಡ್ರಿ ಪಟ ಪಟ ಅಂತ ಹೇಳಿ ಅವ್ ಬಿ ಹೇಳ್ಯನ, ನಾವು ಹೇಳಿದ್ರಿ ಅದರ ಲಕ್ಷ್ಮಣ್ ಪುತ್ರ ಹಣಮ್ ಶೆಟ್ಟಿ ಅಂತ ಹೇಳಿ ಅವ ಬಿ ಸ್ಪ್ರೇ ಮಾಡುತ್ತಾನ್ರಿ, ಮತ್ತ ಪರಮೇಶ್ವರ ಅಂತ ಹೇಳಿ ಶೀಲು ಅಂತ ಹೇಳಿ ಅವ ಮಾಡುತ್ತಾನ್ರಿ, ಇವರು ಶ್ರೀಶೈಲ ಉಚ್ಚನಪ್ಪ ಕೊಟ್ಟರಿಗೆ ಅವ್ರು ಬಿ ನಾಳೆಗೆ ಮಾಡ್ತಾರ, ಒಬ್ಬರು ನೋಡ್ ಒಬ್ಬರು ನಮ್ ಊರಿಗೂರೆಲ್ಲ ಇದು ಒಂದು ಹೊಸ ಪ್ರಯೋಗ ಮಾಡ್ತಾರ ಅಂತ ಹೇಳಿ ನನಗೆ ಬಹಳ ಸಂತೋಷ ಅನ್ಸುತ್ತೆ ಸರ್ ನಿಮ್ ಜೊತೆಗೆ ಮಾತಾಡಕ್. ಅಡ್ಡಿ ಇಲ್ಲ, ಬಹಳ ಖುಷಿ ಆಯ್ತು. ಯಾಕಪ್ಪ ಅಂತಂದ್ರೆ ಸ್ವಲ್ಪ ನೀರ್ ಸಿಕ್ಕರು ಸಾಕು, ಒಂದ್ ಸ್ವಲ್ಪ ಚೇತನ ಬೆಳೆಗಳಿಗೆ ಬರ್ತದ. ಅಂತ ಸಂದರ್ಭದೊಳಗೆ ನೀವು ನೀರು ಒದಗಿಸಿ ಏನೇನೋ ಒಂದು ಪ್ರಯತ್ನ ಮಾಡಿ ಮಾಡ್ತಾ ಇದ್ದೀರಿ. ಎಷ್ಟು ಎಕರೆ ಜಮೀನೊಳಗೆ ನೀವು ಇದನ್ನೆಲ್ಲ ಮಾಡಿರಿ? ಈಗ 4 ಎಕರೆದಾಗ ಮಾಡುದು ಸರ್ ಇದು ಪ್ರಯೋಗ. ಈಗ 4 ಎಕರೆ ಒಳಗ ಯಾರಾದ್ರೂ ಬಂದ್ ನೋಡಬಹುದು ಸರ್? ಅದು ಹೌದಾ? ನೋಡ್ರಿ, ಇದು ನೋಡ್ಕೊಂಡರೆ ಮಾಡಬಹುದು, ಹೇಳಿದ್ರೆ ಕೇಳಿದ್ರೆ ಮಾಡಬಹುದು, ಆದ್ರೆ ನೋಡರೆ ಮಾಡಬಹುದು ಅಲ್ಲಿ ಪ್ರತ್ಯಕ್ಷ. ಅಡ್ಡಿಲ್ಲ. ಈಗ ಅದು ಬೇರೆಯವ್ರದ್ದು ಜ್ವಾಳ ಮೊಳಕಲ್ಲಿಗ ತೊಡಗಿ ಅವರಿ, ಆದ್ರೆ ಈಗ ನಮ್ದೇನದ ಎದಿಗೆ ಬಂದ್ ಬಿಟ್ಟದ ಜ್ವಾಳ ಸರ್ ಈ ತರ ಸ್ಪ್ರೇ ಮಾಡ್ರದಾಗ. ಜ್ವಾಳ ಆತದ ಗ್ಯಾರಂಟಿ, ಮತ್ತೊಂದು ಮಾತೆಯಲ್ಲಿ ಮಳಿ ಬರಲ್ದ್ರ ಬಿ ಜ್ವಾಳ ಆತದ ಅನ್ನೋದು ನನ್ ಗ್ಯಾರಂಟಿ ಆಗ್ಬಿಟ್ಟ ಸರ್. ಅಡ್ಡಿಲ್ಲ. ಈಗ ನೀರಿನ ವ್ಯವಸ್ಥೆ ನೀವು ಹೆಂಗ್ ಮಾಡ್ಕೊಂಡ್ರಿ? ನೀರಿನ ವ್ಯವಸ್ಥೆ ಅಂದ್ರೆ ಅಲ್ಲಿ ಮಗ್ಗುಲ್ ಒಂದು ಬೋರ್ ಇತ್ತು, ಅವ್ನ್ ಬಾಯಿ ಒಣಗಿಬಿಟ್ಟ ಸರ್, 650 ಫೀಟ್ ಹಾಕ್ಯಾನ, ಅದಕ್ಕ ಒಂದ್ ಇಂಚ ಅರ್ಧ ಇಂಚ್ ನೀರ್ ಬರ್ತದ್ರಿ. ಒಂದ್ 4 ಗಂಟಾ ಕರೆಂಟ್ ಇರ್ತದ, 4 ಗಂಟಾ ಕರೆಂಟ್ ದಾಗ ಅಲ್ಲಿ ಒಂದು ಕರ್ಸಿ ತಂದು ಇಟ್ಟು ಬಿಟ್ಟಂದ್ರೆ ಆ ಕರ್ಸಿ ಒಳಗೆ ತುಂಬತಾನ್ರಿ ನೀರ್ ದನಗಳಿ ಕುಡಿಕ, ಅದೇ ನೀರ್ ತಗೊಂಡು ಸ್ಪ್ರೇ ಮಾಡಿಬಿಡ ಸರ್. ಅಂದ್ರೆ ನೀರಿದ್ರೆ ಒಂದ್ ಸ್ವಲ್ಪ ಅನುಕೂಲ ಆಗ್ತದೆ, ಯಾರು ನೀರ್ ಅದಾವ ಅವ್ರಿಗೆ ಅನುಕೂಲ ಆಗ್ತದೆ. ನೀರ್ ಇದ್ದವ್ರಿಗೆ ಅನುಕೂಲ ಆಗ್ತದೆ ಸರ್, ಮನಾರ ಯಾರ ಬಾವಿ ಒಳಗೆ ನೀರ್ ಅವ, ಒಂದ್ ಬ್ಯಾರಲ್ ತಂದಿ ಒಂದ್ ಎಕರೆ ಒಂದ್ ದಿವ್ಸಿಗೆ ಹೊಡಿಬಹುದು ಸರ್, ಯಾರ ಬಿ ನೀರ್ ಕೊಡ್ತಾರ ಒಂದ್ ಬ್ಯಾರಲ್, 3 ದಿವ್ಸಿಗೆ 3 ಬ್ಯಾರಲ್ ತಂದು ನೀರ್ ಸ್ಪ್ರೇ ಮಾಡಿದ್ರೆ 15 ಡಬ್ಬ ಆಗ್ತದೆ ಸರ್ ಒಂದ್ ಬ್ಯಾರಲ್ದಾಗ. ಒಂದ್ ಎಕರೆ 15 ಡಬ್ಬಿ ಹೊಡೆದ್ರೆ ನಂಬರ್ 1 ಜ್ವಾಳ ಆಗ್ತದ. ಇದು ಎಲ್ಲಾ ರೈತರು ಮಾಡಬೇಕು, ಇದು ಇದು ಸಂಶೋಧನೆ ಬಿಡಬಾರ್ದು, ಅವರು ದನಗಳು ಉಳಿಬೇಕು, ಕಳಕಿ ಉಳಿಬೇಕು, ಮನೆಗೆ ಜ್ವಾಳ ಆಗ್ತದ ಅಂತ ಹೇಳಿ ಎಲ್ಲಾ ರೈತರಿಗೆ ನಾ ಕಳಕಳಿಯಿಂದ ವಿನಂತಿ ಮಾಡ್ತೀನಿ ಸರ್. ಈಗ ನೀವು ಏನು ಸ್ಪ್ರೇ ಮಾಡಿದ್ರಿ, ನೀರನ್ನ ಏನು ಸ್ಪ್ರೇ ಮಾಡಿದ್ರಿ? ನೀವು ಸ್ವಂತ ಮಾಡಿದ್ರು ಅಥವಾ ಏನು ಯಾರನ್ನಾದ್ರೂ ಅದಕ್ಕೆ ಹಚ್ಚಿದ್ರು ಕೆಲಸಕ್ಕೆ? ಇಲ್ಲ, ನಾವು ಮನುಷ್ಯರಿಗೆ ಹಚ್ಚೇ ಮಾಡಿಸಿ ಸರ್. ಮಾಡಿಸಿರಿ? ಅಂದ್ರೆ ಅದಕ್ಕೆ ಸಣ್ಣ ಸಣ್ಣ ಜಮೀನ್ ಇದ್ದವ್ರು ಕೂಡ ಮಾಡ್ಕೊಳ್ಬಹುದು ತಮ್ಮ ಸ್ವಂತ ಸರ್? ಕಂಪಲ್ಸರಿ, ಅದು ಒಂದೇ ಮಾರ್ಗದ. ತಮಗೆ ಜ್ವಾಳ ಬೇಕು ಉಳ್ಳಕ, ತಮಗೆ ಎತ್ತುಗಳಿ ಕಳಕಿ ಬೇಕಾದ್ರೆ ಇದು ಅವಶ್ಯವಾಗಿ ಮಾಡಬೇಕು, ಇದಕ್ಕೆ ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಮಳಿ ಬರೋದು ಆಶೆಯೇ ಕಡ್ದು ಹೋಗ್ಬಿಟ್ಟದ ಸರ್. ಅಂದ್ರೆ ಎಲ್ಲ ಸುತ್ತಮುತ್ತಲಿನ ಪ್ರದೇಶದೊಳಗ ನೋಡಿದ್ರೆ ನಿಮ್ದು ಬೆಳೆ ಎದ್ದು ಕಾಣಿಸ್ತದ ಅಂದಂಗಾಯ್ತು. ಅಲ್ಲಿ ಬಂದು ನೋಡಿದವ್ರಿಗೆ ಬಿ ಕಾಣ್ಬಿಡ್ತು ಸರ್, ಮತ್ತೊಂದು ವಿಷಯನೇ ಇಲ್ಲ ಅಲ್ಲೇನು. ಬಹಳ ಒಳ್ಳೆ ಪ್ರಯೋಗ ಮಾಡಿರಿ ಆದಿನಾಥ್ ಅವರೇ. ಈಗ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತಂದ್ರ ನಿಮ್ಮ ಫೋನ್ ನಂಬರ್ ಹೇಳ್ತೀರಿ? ನಮ್ಮ ಹೇಳ್ತೀನಿ ಸರ್, ಎರಡೂ ನಂಬರ್ ಹೇಳ್ತೀನಿ ಸರ್. ಹಾ ಹೇಳ್ರಿ. 9972996 ಸರ್. ಹಾ, ಒಳ್ಳೇದು ಆದಿನಾಥ್ ಹೀರಾ ಅವರೇ, ಬಹಳ ಒಳ್ಳೆ ಪ್ರಯೋಗ ಮಾಡಿರಿ. ನೀವು ಏನು ಈ ಪ್ರಯೋಗ ಮಾಡಿರಿ, ಎಲ್ಲಾ ರೈತರಿಗೆ ಅದು ಅನುಕೂಲ ಆಗಲಿ ಅಂತ ಹೇಳಿ ನಾವು ಆಶಾ ಮಾಡ್ತೀವಿ. ಯಾರ್ಯಾರಿಗೆ ಅನುಕೂಲದ ಅವರು ಇಂತಹ ಒಂದು ಪ್ರಯೋಗವನ್ನು ಕೂಡ ತಮ್ಮ ಹೊಲದೊಳಗೆ ಮಾಡಿಕೊಳ್ಬಹುದು. ಈಗಾಗಲೇ ಹೇಳಿದಂಗೆ ಆದಿನಾಥ್ ಹೀರಾ ಅವರಿಗೆ ಸಂಪರ್ಕ ಮಾಡಬೇಕು ಅಂತಂದ್ರೆ ಅವರ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೇಕು. 9972972260 ಈ ನಂಬರ್ ಅನ್ನ ಸಂಪರ್ಕ ಮಾಡಬಹುದು. ಒಳ್ಳೇದು ಆದಿನಾಥ್ ಹೀರಾ ಅವರೇ, ಒಂದು ಹಾದಿಯನ್ನು ನೀವು ತೋರಿಸಿದ್ದೀರಿ ನಮ್ಮ ರೈತರಿಗೆ. ಆದಿನಾಥ್ ಹೀರಾ ಅವರಿಗೆ ಧನ್ಯವಾದಗಳು. ಒಂದು ಹೊಸ ಪ್ರಯೋಗವನ್ನು ಅವರು ಮಾಡಿದ್ದಾರೆ, ಅದನ್ನು ನೋಡಿಕೊಂಡು ಅವರ ನೆರೆ ರೈತರಾಗಿರುವಂತಹ ರುದ್ರವಾಡಿಯ ಲಕ್ಷ್ಮಣ್ ವಿಠಲ್ ರಂಗಾರೆ ಅವರು ಕೂಡ ಅದೇ ರೀತಿಯಾಗಿ ಒಂದು ಪ್ರಯೋಗವನ್ನ ಮಾಡಿದ್ದಾರೆ. ಏನು ಮಾಡ್ಯಾರ ಅವರು ಅನ್ನೋದನ್ನ ನಾವು ಅವರ ಅನುಭವಗಳನ್ನು ಕೇಳೋಣ. ಲಕ್ಷ್ಮಣ್ ಅವರು, ನೀವು ಕೂಡ ಏನು ಈ ಜೋಳದ ಬೆಳೆಗೆ ನೀರನ್ನು ಸಿಂಪರಣೆ ಮಾಡಿರಿ, ಏನ್ ಮಾಡಿರಿ, ಹೆಂಗ್ ಮಾಡಿರಿ, ಒಂದ್ ಸ್ವಲ್ಪ ಹೇಳ್ರಿ. ಹಾಕಿ ಏನಂತೀರಿ, ಒಂದ್ ಎಕರೆ ಖಾತೆ ಡಬ್ಬ ಹೊಡಿ ಅಂದ್ರಿ, ಹೊಡೆದ್ರಿ. ಆಮ್ಯಾಗ ಏನದ ಸತತ್ 3 ದಿವಸ ಹೊಡಿ ಅಂದ್ರಿ, ಹೊಡೆದ್ರಿ. ನಮ್ ಜ್ವಾಳ ಏನಿಗ ಇದಿಲ್ಲ, ಅದ್ರದಿಂದ ಜರ ಚಲೋ ಜ್ವಾಳನು ಇದು ಬಿಡಿಸ್ರಿ. ಬಿಡದ ಮ್ಯಾಗ ಏನದ ಆಮ್ಯಾಗ ಮತ್ತ ಹೊಡಿ ಅಂದ್ರಿ, 5-6 ದಿವಸಿಗೆ ಮತ್ತ 3 ದಿನ ಹೊಡಿ ಅಂದ್ರಿ. ಎಕರೆ ಖತದ ಡಬ್ಬ ರೀ, 4 ಎಕರೆ ಜ್ವಾಳ ಅದರಿ ಮೊಳಕಾಲು ಇವತ್ತರಿ. ಮತ್ತ 8 ದಿವಸ ಬಿಟ್ಟು ಮತ್ ಹೊಡೆದೇವ್ರಿ. ಮತ್ ಈಗ ಏನಂತೀರಿ, ಕುತ್ತಿಗೆಗ ಎದಿಗ ಬಂದವ್ರಿ, ಟೊಂಕಿಗ ಅದರಿ, ಅರ್ಧ ಹೊಲ ಏನದ ಕುತ್ತಿಗೆ ಬಂದದ್ರಿ. ಅಂದ್ರ ಅಷ್ಟು ಚಲೋ ಬೆಳವಣಿಗೆ ಆಗ್ಯದ ಈಗ. ಹಾ ಚಲೋ ಅದ ಬೆಳವಣಿಗೆ ಆಗ್ಯಾರ ಅವ್ರ ಅದಿನಸ ಹೀರಾ ಅವ್ರ ಹೇಳಾನೆ ನಾವ್ ಮಾಡಿದೇವ್ರಿ ಇಲ್ರಿ ನಮ್ಗೇನ್ ಇದಿಲ್ಲ ನಮ್ಮ ದನಗಳು ಎರಡ್ ಎತ್ತುಗಳು ಎರಡ್ ಎಮ್ಮಿ ಒಂದ್ ಆಕುಳ ಎಲ್ಲ ಮಾರೋ ಪರಿಸ್ಥಿತಿ ಐತ್ರಿ ನಮ್ದು. ಹೌದಾ? ಹಾ ಅದ್ರದಿಂದ ಈಗ ಟೆನ್ನಿಸ ಕುತ್ತಿಗೆಗ್ ಬಂದವ್ರಿ ಎರಡ್ ಟಂಕಿಗ್ ಅದರಿ ಎಂಟೆಂಟ್ ದಿವ್ಸಿಗೊಮ್ಮ ಏನಂತೀರಿ, ಆರ್ ದಿವ್ಸಿಗೊಮ್ಮ, ಎನ್ ದಿವ್ಸಿಗೊಮ್ಮ ಏನಂತೀರಿ, ಎಕರೆ ಹತ್ತ ಡಬ್ಬಾ ಡಬ್ಬರಿ ಸರ್. ಹೌದಾ? ಈಗ ನೀರ್ ಎಲ್ಲಿಂದ ತಂದ್ರಿ? ನೀರ ಇಲ್ಲಿ ಬೋರ್ ನಮ್ ಬಾಯಿರಿ ಅಂತೂ ನೀರ್ ಇಲ್ರಿ, ಬೋರ್ ಹೊಡೆದಿದೇವ್ರಿ ಅಷ್ಟೇ, ಎರಡ್ ಹೌದ್ ಮೂರ್ ಹೌದ್ ಅಷ್ಟೇ ಬರ್ತದ್ರಿ, ಅದ್ ಎರಡ್ ತುಂಡಿ ಏನಂತೀರಿ ಅದ್ರಂಗೆ ತೊಗೊಂಡ್ ಹೊಡೆದಿದೇವ್ರಿ ಸರ್. ಹೌದಾ? ಹಾ, ಎಷ್ಟು ಸಲ ಹೊಡೆದಂಗ ಆಯ್ತು ನೀವ್ ಒಟ್ಟ ಇವತ್ತೀಗ? ಏನಂತ ನಾಕ್ ಸಲ ಮುಗೀತ್ರಿ ಸರ್. ನಾಕ್ ಸಲ ಮುಗೀತು. ಹಾ, ಅಂದ್ರೆ ಸ್ವಲ್ಪ ನೀರಿದ್ರು ಸಹಿತ ಬೆಳೆಗಳ ಬೆಳವಣಿಗೆ ಅನುಕೂಲ ಆಗ್ತದೆ ಸರ್. ಒಂದು ಚುಟಿಗೆ ಜಾಳ ಇದ್ರಿ ನಮ್ದು. ಅಂದ್ರೆ ಬಾಡಿ ಹೋಗಿತ್ತು ಪೂರಾ? ಹಾ ಬಾಡಿ ಹೋಗಿತ್ರಿ, ನಿಕ್ಕ ಬಿಸಿಲೇ ನಿಕ್ಕ ಬಾಡಿ ಎನ್ಗೆ ಇದು ಇಲ್ದಂಗಿತ್ರಿ. ಈಗ ಲಕ್ಷಣ ಏನಂತೀರಿ ಚಲೋ ಅದರಿ, ಹತ್ತಾಗ ಕುತ್ತಿಗೆಗ ಟಂಕಿಗ ಅದರಿ, ಅಲ್ಲಿ ಕುತ್ತಿಗೆಗ ಅದರಿ. ಈಗ ಒಂದ್ ಎರಡ್ ಎಕರೆ ಜಾಳ ರೀ ಕುತ್ತಿಗೆಗ ಅದರಿ, ಎರಡ್ ಎಕರೆ ಜಾಳ ಜರ ಒಡ್ಡಿಗೆ ಅನ್ನದ ಟಂಕಿಗ್ ಬಂದವ್ರಿ. ನಿಮ್ ಊರವ್ರು ಇದನ್ನ ನೋಡಿದಾರ ನಿಮ್ ಹೊಲಕ್ ಬಂದು? ಹಾ, ಇಬ್ಬರು ಮೂರ್ ಮಂದಿ ಬಂದು ನೋಡಿ ಅನ್ನದ. ಅವ್ರಿಗೆ ನಿನ್ನ ನಾಲ್ಕೈದು ದಿವಸ ಐತ್ರಿ, ಇಬ್ಬರು ಮೂರ್ ಮಂದಿ ಮಾಡೋಗತ್ತಾರ್ರಿ ಅವ್ರಿಗೆ. ಹೌದಾ? ಅಂದ್ರೆ ಈ ಒಂದು ಪ್ರಯೋಗ ನಿಮ್ಗೆ ಬಹಳ ಅನುಕೂಲ ಆಗ್ಯದ? ಹಾ, ಅನುಕೂಲ ಮಾಡೋದಕ್ಕ ಸಕ್ಸಸ್ ಆಗ್ಯದ್ರಿ, ಬಹಳ ಪುಣ್ಯದಂದಿ ಚಲೋ ಮಾಡ್ಯಾರಿ. ಒಳ್ಳೇದು ಒಳ್ಳೇದು ಲಕ್ಷ್ಮಣ್ ಅವ್ರೆ, ನೀವು ಕೂಡ ಏನು ಈ ಒಂದು ಪ್ರಯೋಗವನ್ನ ಮನಸ್ಸಿಟ್ಟು ಮಾಡಿರಿ, ಅದರಿಂದ ನಿಮಗೂ ಕೂಡ ಬಹಳಷ್ಟು ಒಳ್ಳೇದಾಗ್ಯದ. ಮುಂದೆ ಬೆಳೆ ಚಲೋ ಆಗಿ ಒಳ್ಳೆ ಇಳುವರಿ ಬರಲಿ ಅಂತೇಳಿ ನಾವು ಆಶಾ ಮಾಡ್ತೀವಿ. ಮೇವು ಕೂಡ ಆಗ್ಲಿ ದನಗಳಿಗೆ ಜಾನುವಾರುಗಳಿಗೆ ಅಂತೇಳಿ ನಾವು ಕೂಡ ಹಾರೈಸ್ತೀವಿ. ನಿಮ್ಮ ಪ್ರಯೋಗ ಮತ್ತೆ ಹೀರಾ ಅವರ ಪ್ರಯೋಗ ಏನು ಇಲ್ಲಿ ತನಕ ನೀವು ಹಂಚಿಕೊಂಡಿರಿ, ಅದಕ್ಕಾಗಿ ನಿಮಗೆ ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ತುಂಬಾ ಧನ್ಯವಾದ ಸರ್. ಶಂಭುಲಿಂಗ ವಾಲ್ದೊಡ್ಡಿ ಹಾಗೂ ಸಂಘಟಕರಿಂದ ಒಂದು ಜನಪದ ಗೀತೆ ಕೇಳೋಣಂತ. ಮಾರಾಟಕ್ಕ ಗುಣಿಸೆ ಜಾತ್ರೆಗೆ ಹೋಗಿ, ಕಡಲಿ ಮಾರಾಟಕ್ಕ ಗುಣಿಸಿ ಜಾತ್ರೆಗೆ ಹೋಗಿ, ಬೆಡಗಿಯ ಬಳನ ಪ್ಯಾಟ್ಯಾಗ, ಬೆಡಗಿಯ ಬಳನ ಪ್ಯಾಟ್ಯಾಗ, ಬೆಡಗಿಯ ಬಳನ ಪ್ಯಾಟ್ಯಾಗ ಕಂಡಾಗ ಹುಡ್ಗ ಹಾಕಿದಳು ಮನದಾಗ, ಹುಡ್ಗ ಹಾಕಿದಳು ಮನದಾಗ. ತಂದಾನೆ ತಾನು ತಾನೇ ತಂದಾನು, ತಂದಾನೆ ತಾನು ತಾನೇ ತಂದಾನು. ಗೋಧಿ ಬೀಜ ಕಂತ ಗೋಕಾವಿಗೋಗಿದ್ದ, ಗೋಧಿ ಬೀಜ ಕಂತ ಗೋಕಾವಿಗೋಗಿದ್ದ, ಗೋಧಿ ಬೀಜ ಕಂತ ಗೋಕಾವಿಗೋಗಿದ್ದ, ಸದಗ ಪೀನ ಸವಿಹಿನ್ನ, ಸದಗ ಪೀನ ಸವಿಹಿನ್ನ, ಸದಗ ಪೀನ ಸವಿಹೆನ್ನ ನೋಡುತ್ತಲೇ ಗೋಧಿ ಬಿತ್ತಿಗೆಯ ಮರತೇನ, ಗೋಧಿ ಬಿತ್ತಿಗೆಯ ಮರತೇನ. ಹೇ ತಂದಾನೆ ತಾನು ತಾನೇ ತಂದಾನು, ತಂದಾನೆ ತಾನು ತಾನೇ ತಂದಾನು. ಸರಿಯ ದೂರ ಕನರಿ ನಿನ್ನ ಹೂವಿನ ಸಿರಿ, ಸರಿಯ ದೂರ ಕನರಿ ನಿನ್ನ ಹೂವಿನ ಸಿರಿ, ಸರಿಯ ದೂರ ಕನರಿ ನಿನ್ನ ಹೂವಿನ ಸಿರಿ. ಚರ್ಗಿಗೆ ಗಾಳಿ ಸೂಚಾವ, ಚರ್ಗಿಗೆ ಸಾಳಿ ಸೂಚಾವ, ಚರ್ಗಿನ ಗಾಳಿ ಸೂಚಾವ, ತಿಳಿಯದ ಪ್ರತಿಯ ನೀರ ಕಲಚಾವ, ಪ್ರತಿಯ ನೀರ ಕಲಚಾವ. ತಂದಾನೆ ತಾನು ತಾನೇ ತಂದಾನು. ನೀರು ತರ್ಲಾಕಂತ ಮೂರ ಸಂಜೆಯ ಮುಂದ, ನೀರು ತರ್ಲಾಕಂತ ಮೂರ ಸಂಜೆಯ ಮುಂದ, ನೀರು ತರ್ಲಕಂತ ಮೂರ ಸಂಜೆಯ ಮುಂದ. ಭಾರಿ ಕೊಡ ಹೊತ್ತು ನಡದೇನ, ಭಾರಿ ಕೊಡ ಹೊತ್ತು ನಡದೇನ, ಭಾರಿ ಕೊಡ ಹೊತ್ತು ನಡದೆ ಬರ್ತೀಯ ಮ್ಯಾಗ ಸಿರಿ ಚಿತ್ತಾರ ನೋಡಿದೆನೋ, ಸಿರಿ ಚಿತ್ತಾರ ನೋಡಿದೆನೋ. ಇದುವರೆಗೆ ಶಂಭುಲಿಂಗ ವಾಲ್ದೊಡ್ಡಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆ ಕೇಳಿದಿರಿ. ಈಗ ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ಪ್ರಾಯೋಜಕರು ನಬಾರ್ಡ್. ಆಕಾಶವಾಣಿ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ಸಿರಿಧಾನ್ಯಗಳು ಮತ್ತು ಭೌಗೋಳಿಕ ವ್ಯಾಪ್ತಿ. ಭಾಗವಹಿಸುವ ತಜ್ಞರು ಡಾಕ್ಟರ್ ಆನಂದ್, ಬೇಸಾಯ ತಜ್ಞರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಸಿರಿಧಾನ್ಯಗಳು ಬಹಳಷ್ಟು ನಶಿಸಿ ಹೋಗಿದ್ದಾವೆ. ನಶಿಸಿ ಹೋಗ್ತಕ್ಕಂತ ಹಂತವನ್ನು ತಲುಪಲಿಕ್ಕೆ ಕಾರಣಗಳೇನು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಇವಕ್ಕೆ ಹೆಚ್ಚಿನ ಒಂದು ಮಹತ್ವ ಸಿಗ್ತಾ ಇದೆ, ಇದಕ್ಕೆ ಕಾರಣಗಳೇನು ತಿಳಿಸಿ. ಯಾಕೆ ನಶಿಸಿ ಹೋಗ್ತಾ ಇದಾವೆ ಸಿರಿಧಾನ್ಯಗಳು ಅಂತಂದ್ರೆ, ಇವನ್ನ ಬರಡು ಭೂಮಿಯಲ್ಲಿ ಬೆಳೀತಾ ಇದಾವೆ, ಅಂದ್ರೆ ಅತಿ ಕಡಿಮೆ ಇಳುವರಿ ಬರ್ತಾ ಇದೆ. ಆಮೇಲೆ ಮೊದ್ಲೆಲ್ಲ ಏನಾಗಿತ್ತು, ಸುಧಾರಿತ ತಳಿಗಳ ಕೊರತೆ ಇತ್ತು. ಸಿರಿಧಾನ್ಯಗಳು ಸಣ್ಣ ಕಾಳುಗಳಿಂದ ಕೂಡಿದ್ದೆ, ಆದ್ರಿಂದ ನಾವೇನ್ ಪ್ರೊಸೆಸಿಂಗ್ ಅಂತೀವಲ್ಲ, ಸಂಸ್ಕರಣೆಗೆ ಹೆಚ್ಚಿನ ಶ್ರಮ ಬೇಕು. ಆಮೇಲೆ ಸಮಯದ ಅಲಭ್ಯತೆ, ಅಗತ್ಯತೆ ಬೇಕಾಗಿದೆ. ಅದಂತರ ಈಗ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ನಾವು, ಕೃಷಿಯಲ್ಲಿ ಯಾಂತ್ರೀಕೃತ ಅಂತಂದ್ರೆ ಯಾಂತ್ರೀಕರಣ, ಆಮೇಲೆ ಏನಾಗಿದೆ, ನೀರಾವರಿ ಸೌಲಭ್ಯ ಹೆಚ್ಚಾಗಿರೋದ್ರಿಂದ ನಾವು ಭತ್ತ ಬೆಳೀತಾ ಇದ್ದೀವಿ. ಅದೇ ನಂತರ ವಾಣಿಜ್ಯ ಬೆಳೆಗಳಿಗೆ ರೈತರು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದಲ್ಲದೆ ಮಾಧ್ಯಮ ಪ್ರಭಾವ ಇದಕ್ಕೆ ಬಹಳ ಕಡಿಮೆ ಇದೆ. ಅಂದ್ರೆ ಸಾಂಪ್ರದಾಯಿಕದ ಆಹಾರದ ಬಗ್ಗೆ ಮಾಧ್ಯಮದಲ್ಲಿ ಹೆಚ್ಚಾಗಿ ತಿಳಿಸ್ತಾ ಇಲ್ಲ, ನಿರಾಸಕ್ತಿ. ಅದಾದ ನಂತರ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ, ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು ಮಹಿಳೆಯರು ಹೊರಗಡೆ ದುಡಿತಾ ಇದ್ದಾರೆ. ಅವ್ರೇನ್ ಮಾಡಬೇಕು, ಅದನ್ನ ಸಂಸ್ಕರಣೆ ಮಾಡಿ ಅವನ್ನ ನಾವು ಮತ್ತೆ ನಾವು ಬೇಯಿಸಿ ತಿನ್ನೋದು ಅವರಿಗೆ ಆಗ್ತಾ ಇಲ್ಲ. ಅದಂತರ ಸಿರಿಧಾನ್ಯ ಬೆಳೆಗಳು ಅವುಗಳ ಪೋಷಕಾಂಶಗಳ ಏನೇನಿದೆ ಅಂತ ಅವುಗಳಲ್ಲಿ ಜನಗಳಿಗೆ ಅರಿವು ಇಲ್ಲ. ಆಮೇಲೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಯೋಗ್ಯವಾದ ಬೆಲೆ ಇಲ್ಲ. ಅನಂತರ ಸಂಸ್ಕರಣೆಗೊಳಿಸಿದ ಇಡ್ಲಿ, ದೋಸೆ ಅವೆಲ್ಲ ಹಿಟ್ ನೋಡಬಹುದು, ರೆಡಿ ಟು ಈಟ್ ಪ್ರಾಡಕ್ಟ್ಸ್ ಅಂತ ನಾವು ಎಲ್ಲ ಮಾಲಲ್ಲಿ ಸಿಗ್ತಾ ಇದಾವೆ. ಇದರಲ್ಲಿ ಏನಂತಂದ್ರೆ, ಸಂಸ್ಕರಣೆಗೊಳಿಸಿದ ಸುಲಭದಲ್ಲಿ ಉಪಯೋಗಿಸಲು ಸಿದ್ಧವಿರುವ ಮತ್ತೆ ಕಡಿಮೆ ದರದಲ್ಲಿ ಸಿರಿಧಾನ್ಯಗಳು ಸಿಗ್ತಾ ಇಲ್ಲ. ಆದ ನಂತರ ಸಂಸ್ಕರಿಸಿದ ಆಹಾರಗಳ ಮಾಹಿತಿ ಇಲ್ಲ, ಎಲ್ಲಿ ಸಿಗುತ್ತೆ ಏನು ಅಂತ ಅದರದ್ದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ರೈತರು ಬೆಳೆದ ಸಿರಿಧಾನ್ಯಗಳಿಗೆ ಸರಿಯಾದ ಬೆಲೆ ಕೊಡದೆ ಮಧ್ಯವರ್ತಿಗಳ ಹಾವಳಿ ಇದೆ. ಇದರಿಂದ ಇವು ನಶಿಸಿ ಹೋಗ್ತಾ ಇದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಯಾತಕಪ್ಪ ಅಂತಂದ್ರೆ, ನಾನಾಗಲೇ ಹೇಳಿದಂಗೆ ಇವು ಮಳೆಯ ಅಭಾವದಲ್ಲಿ ಉತ್ತಮ ಇಳುವರಿ ಕೊಡುವ ಯಾವ್ದಾದ್ರು ಆಹಾರ ಧಾನ್ಯಗಳಿದ್ರೆ ಅವು ಸಿರಿಧಾನ್ಯಗಳು ಮಾತ್ರ. ಆಮೇಲೆ ಬದಲಾಗುತ್ತಿರುವ ಜೀವನ ಶೈಲಿ, ನಾವೇನಂತೀವ ಚೇಂಜಿಂಗ್ ಲೈಫ್ ಸ್ಟೈಲ್ ಅಂತೀವಲ್ಲ, ಅದರಿಂದ ಏನಾಗುತ್ತೆ, ಈಗ ಹೆಚ್ಚಿನಾಗಿ ನಾವೇನಂತೀವಿ ಕೊಲೆಸ್ಟ್ರಾಲ್, ಕೊಬ್ಬಿನಂಶ ಉಳ್ಳ ಆಹಾರ ಉಪಯೋಗಿಸ್ತಾ ಇದೀವಿ. ಆಮೇಲೆ ಉಪ್ಪು, ಸಕ್ಕರೆ, ಲವಣಾಂಶ, ಅದರಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನ ನಾವು ಹೆಚ್ಚು ಸೇವನೆ ಮಾಡ್ತಿದೀವಿ. ಆದ್ರಿಂದ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ನಾವು ರಕ್ತದೊತ್ತಡ, ಅಂದ್ರೆ ನಾವೇನ್ ಬ್ಲಡ್ ಪ್ರೆಷರ್ ಅಂತೀವಲ್ಲ ಅದು, ಸಕ್ಕರೆ ರೋಗ ಡಯಾಬಿಟಿಸ್ ಅಂತೀವಲ್ಲ, ಆಮೇಲೆ ಹೃದಯ ರೋಗ ಹಾರ್ಟ್ ಅಟ್ಯಾಕ್, ಇವೆಲ್ಲಾ ಕಾಯಿಲೆಗಳು ಕಾಣಿಸಿಕೊಳ್ತಾ ಇದಾವೆ. ಇವುಗಳನ್ನ ಹತೋಟಿ ನಾವೇನನ್ನ ಮಾಡಬೇಕಪ್ಪ ಅಂತಂದ್ರೆ, ಸಿರಿಧಾನ್ಯಗಳ ಉಪಯೋಗ ಒಂದು ವರದಾನವಾಗಿದೆ. ಮೊದ್ಲೆಲ್ಲ ನಾವೇನಂತಿದ್ವಿ, ಈ ಸಿರಿಧಾನ್ಯಗಳು ನವಣೆ ಅವೆಲ್ಲ ಅಂತ ಏನಂದ್ರೆ ಅವು ಬಡವರ ಆಹಾರ ಅಂತಿದ್ವಿ. ಈಗ ಏನಂತೀವಿ, ಇತ್ತೀಚಿನ ದಿನಗಳಲ್ಲಿ ಸಿರಿವಂತರ ಮನೆ ಬಾಗಿಲನ್ನ ಇವು ತಟ್ತಾ ಇದಾವೆ, ಹೊರಗೆ ಹೋಗ್ಬಿಟ್ಟು ತಟ್ತಾ ಇದಾವೆ. ಯಾಕಂದ್ರೆ ಶ್ರೀಮಂತರ ಪೌಷ್ಟಿಕತೆ ಹೊತ್ತು ನಿಂತ ಆಹಾರವಾಗಿ, ಸಿರಿವಂತರ ಆಹಾರವಾಗಿ ಪರಿಣಾಮ ಬೀರ್ತಾ ಇದೆ. ಅದಕ್ಕೋಸ್ಕರ ನಾವು ಇವನ್ನ ಸಿರಿಧಾನ್ಯಗಳು, ಮೊದ್ಲೆಲ್ಲ ಏನಂತೀವಿ ತೃಣಧಾನ್ಯಗಳಂತ ಇದ್ವಿ, ಈಗ ನಾವು ಸಿರಿಧಾನ್ಯಗಳು ಅಂತ ಅಂತಿದ್ವಿ. ಸಿರಿವಂತರ ಆಹಾರವಾಗಿ ಬೆಳೀತಾ ಇದಾರೆ, ಇವನ್ನ ನಾವು ಬರಗಾಲದ ಮಿತ್ರನು ಸಮೇತ ಅಂತ ಇದೀವಿ. ಸಿರಿಧಾನ್ಯಗಳ ವಿಶೇಷ ಗುಣಗಳ ಬಗ್ಗೆ ತಿಳಿಸ್ತೀರಾ? ಹೌದು, ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳು ಪ್ರಾಮುಖ್ಯತೆ ಹೆಚ್ಚಾಗ್ತಿದೆ. ಏನಂದ್ರೆ ಆಗ್ಲೇ ಹೇಳ್ದಂಗೆ, ಮಳೆಯ ಅಭಾವದಲ್ಲಿ ಉತ್ತಮ ಇಳುವರಿ ಕೊಡುವ ಶಕ್ತಿ ಇರುವ ಬೆಳೆಗಳಿವು. ಸಿರಿಧಾನ್ಯಗಳು ಅನೇಕ ಪೋಷಕಾಂಶಗಳನ್ನ ಒಳಗೊಂಡಿರುತ್ತೆ, ರೋಗ ನಿರೋಧಕ ಶಕ್ತಿಯುಳ್ಳ ಯಥೇಚ್ಛವಾಗಿ ಹೊಂದಿದೆ. ಇವುಗಳಲ್ಲಿ ಸಸಾರಜನಕ ಅಂದ್ರೆ ಪ್ರೋಟೀನ್, ಆಮೇಲೆ ವಿಟಮಿನ್ಸ್, ಜೀವಸತ್ವಗಳು ಅಂತೀವಲ್ಲ, ಖನಿಜಾಂಶಗಳು ಆಮೇಲೆ ಹೆಚ್ಚಾಗಿರೋದ್ರಿಂದ ಮನುಷ್ಯನ ಆರೋಗ್ಯಕ್ಕೆ ಏನೇನ್ ಬೇಕೋ ಅವೆಲ್ಲವೂ ಈ ಸಿರಿಧಾನ್ಯಗಳಲ್ಲಿ ಒಳಗೊಂಡಿದೆ. ಅದಲ್ದೇನೆ ಉದಾಹರಣೆಗೆ ಏನಪ್ಪಾ ಹೇಳ್ಬೇಕು ಅಂತಂದ್ರೆ ಈ ನಾರಿನಾಂಶ ಮತ್ತು ಲವಣಾಂಶ ಹೆಚ್ಚಾಗಿದ್ದು ಇವು ನಿಧಾನವಾಗಿ ಜೀರ್ಣವಾಗೋದ್ರಿಂದ ಇವು ಮಧುಮೇಹ ಏನಂದ್ರೆ ಶುಗರ್ ಪೇಷಂಟ್ ಅವರಿಗೆ, ಆಮೇಲೆ ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ಅವರಿಗೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯಘಾತ ಇವನ್ನು, ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಕಾಯಿಲೆ ನೋಡ್ತಿದ್ದೀವಿ, ಒಬೆಸಿಟಿ ಅಂದ್ರೆ ಬೊಜ್ಜು ಮೈಯುಳ್ಳ ರೋಗಗಳಿಗೆ ಇದು ಉತ್ತಮವಾದ ಆಹಾರವಾಗಿದೆ. ಪೌಷ್ಟಿಕಾಂಶವಾಗಿ ನಾವು ಈ ಹೋಲಿಕೆ ಮಾಡಿದ್ರೆ ಗೋಧಿ ಮತ್ತು ಅಕ್ಕಿಗಿಂತ ಉತ್ತಮವಾಗಿದೆ, ಏಕೆಂದರೆ ಇವುಗಳಲ್ಲಿ ಅತಿ ಹೆಚ್ಚಿನ ಸಸಾರಜನಕ, ನಾರಿನಾಂಶ, ಜೀವಸತ್ವಗಳು ಅಂದ್ರೆ ವಿಟಮಿನ್ಸ್, ಕಬ್ಬಿಣ ಅಂಶದ ಖನಿಜಗಳು. ಆಮೇಲೆ ಸಿರಿಧಾನ್ಯಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಖನಿಜಗಳು ಸಮೃದ್ಧವಾಗಿದೆ. ಈಗ ರಾಗಿಯಲ್ಲಿ ನಾವು ನೋಡಿದ್ರೆ ಉಳಿದ ಎಲ್ಲಾ ಆಹಾರಗಳಿಗಿಂತ ಹೆಚ್ಚಿನ ಕ್ಯಾಲ್ಸಿಯಂ ಅಂಶವನ್ನು ರಾಗಿ ಹೊಂದಿದೆ. ಆಮೇಲೆ ಸಿರಿಧಾನ್ಯಗಳು ಆಹಾರ ಭದ್ರತೆ ಅಂದ್ರೆ ನಾವು ಫುಡ್ ಸೆಕ್ಯೂರಿಟಿ ಅಂತೀವಲ್ಲ, ನಂತರ ಆಮೇಲೆ ಪೌಷ್ಟಿಕಾಂಶದ ಭದ್ರತೆ ಅಂದ್ರೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿಯನ್ನು ಇದು ಒದಗಿಸುತ್ತದೆ. ವಿಶೇಷವಾಗಿ ನಾವು ನೋಡಬಹುದು ಅಂತಂದ್ರೆ ಮಕ್ಕಳಲ್ಲಿ ಮತ್ತೆ ಮಹಿಳೆಯರಲ್ಲಿ ಪೌಷ್ಟಿಕಾಂಶದ ವಿರುದ್ಧ ನಾವೇನ್ ಗುರಾಣಿ ಅಂತೀವಲ್ಲ, ಗುರಾಣಿ ತರ ಕಾರ್ಯನಿರ್ವಹಿಸುತ್ತದೆ. ಅದಲ್ದೇನೆ ಇದರಲ್ಲಿ ಹೆಚ್ಚಿನ ಕಬ್ಬಿಣಾಂಶ ಇರೋದೆ, ಕಬ್ಬಿಣಾಂಶ ಇರೋದ್ರಿಂದ ಏನಾಗುತ್ತೆ, ಈಗ ನಾವು ಗರ್ಭಿಣಿ ಸ್ತ್ರೀಯರಿಗೆ ಏನಂದ್ರೆ ಐರನ್ ಟ್ಯಾಬ್ಲೆಟ್ಸ್ ಅಂತ ಕೊಡ್ತೀವಲ್ಲ, ಅದೇ ರೀತಿ ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರು ಮತ್ತು ಶಿಶುಗಳಲ್ಲಿ ರಕ್ತದ ಹೀನತೆಯನ್ನ ಇದು ವಿರುದ್ಧ ಹೋರಾಟ ಮಾಡಬಹುದು ಯಾರ್ಯಾರು ಸಿರಿಧಾನ್ಯಗಳು ಬಳಸ್ತಾರಲ್ಲ. ಅದಲ್ದೇನೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು ಗ್ಲುಟೀನ್ ಮತ್ತು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಸೂಚ್ಯಾಂಕ ಅಂತೀವಲ್ಲ, ಈ ಅಂಶಗಳು ಈ ಸಿರಿಧಾನ್ಯಗಳಲ್ಲಿ ಇರೋದ್ರಿಂದ ಇವು ಏನಂದ್ರೆ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅಂತೀವಲ್ಲ, ಜೀವನ ಶೈಲಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಮೂರು, ಮಧುಮೇಹ, ಬೊಜ್ಜು ಮತ್ತೆ ರಕ್ತದೊತ್ತಡ, ಇವೆಲ್ಲಾ ನಾವು ಕಾಯಿಲೆಗಳನ್ನ ಆರೋಗ್ಯ ಸಮೇತವಾಗಿ ಅಂದ್ರೆ ಸವಾಲುಗಳನ್ನು ನಿಭಾಯಿಸಲು ಇವು ಸಹಾಯ ಮಾಡ್ತಾ ಇದ್ದಾವೆ. ಈಗ ಮತ್ತೊಂದಿಷ್ಟೆಲ್ಲ ಒಂದು ಪ್ರಾಮುಖ್ಯತೆಯನ್ನ ಪಡೆದಂತ ಸಿರಿಧಾನ್ಯಗಳನ್ನ ನಾವು ಬೆಳೆಯುವುದಾದ್ರೆ ಭೌಗೋಳಿಕ ವ್ಯಾಪ್ತಿಗೆ ಬರೋಣ. ನಮ್ಮ ಕರ್ನಾಟಕದಲ್ಲಿ ಹಲವಾರು ಹವಾಮಾನ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಹೌದು ಹೌದು. ಈ ಸಿರಿಧಾನ್ಯಗಳನ್ನ ಎಲ್ಲೆಲ್ಲಿ ಯಾವ ಸಿರಿಧಾನ್ಯಗಳನ್ನ ಬೆಳಿಬಹುದು, ಆಮೇಲೆ ಗುಣಮಟ್ಟದ ಉತ್ಪಾದನೆ ಮಾಡಬೇಕಾಗಿತ್ತಂದ್ರೆ ಎಲ್ಲಾ ಒಂದು ಹವಾಮಾನ ಪರಿಸ್ಥಿತಿಯಲ್ಲಿ ಎಲ್ಲಾ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಅದೇ ಉತ್ತಮ ಗುಣಮಟ್ಟದ ಉತ್ಪಾದನೆಯನ್ನ ಎಲ್ಲಾ ಸಿರಿಧಾನ್ಯಗಳು ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಹೇಗೆ? ವಿಶ್ವದ ಒಟ್ಟು ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಶೇಕಡ 50% ಉತ್ಪಾದನೆ ನಮ್ಮ ಭಾರತದಲ್ಲಿ, ಆಮೇಲೆ ಏಷ್ಯಾ ಖಂಡದ ಉತ್ಪಾದನೆಯಲ್ಲಿ ಶೇಕಡ 80% ಉತ್ಪಾದನೆ ನಮ್ಮ ಭಾರತದಲ್ಲಿ ಆಗ್ತಾ ಇದೆ. ಸಿರಿಧಾನ್ಯಗಳನ್ನು ಒಟ್ಟು ವಿಶ್ವದ 131 ದೇಶಗಳಲ್ಲಿ ಬೆಳೀತಾ ಇದ್ದಾರೆ. ಅವುಗಳಲ್ಲಿ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳು ಸುಮಾರು 60 ಕೋಟಿ ಜನರಿಗೆ ಇದು ಸಾಂಪ್ರದಾಯಿಕ ಆಹಾರ ಆಗಿದೆ. ಸಿರಿಧಾನ್ಯಗಳು ಈ ಕೃಷಿ ರಂಗಕ್ಕೆ ಪ್ರಕೃತಿ ದತ್ತವಾಗಿ ಕೊಟ್ಟ ವರನೆ ಅಂತ ಹೇಳ್ತಾ ಇದ್ದೀವಿ. ನಾವು ಈಗ ಸಿರಿಧಾನ್ಯಗಳ ನೀವು ಆಗ್ಲೇ ಹೇಳ್ದಂಗೆ ಭೌಗೋಳಿಕ ವ್ಯಾಪ್ತಿ ಅಂತಂದ್ರೆ ನಾವು ಸಾಗರದ ಸಮತಲ ಅಂದ್ರೆ ಸಾಗರದ ಸಮತಲದಿಂದ ಹೌದು ಅಲ್ಲಿಂದ ಅತಿ ಎತ್ತರವಾದ ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಹಿಮಾಲಯದ ತಪ್ಪಲಿನಲ್ಲಿ ಸಮೇತ ಇವನ್ನ ಸಿರಿಧಾನ್ಯಗಳನ್ನ ನಾವು ಬೆಳಿಬಹುದಾಗಿದೆ. ಅದೇ ರೀತಿ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಜೋಳ ನೋಡೋದಾದ್ರೆ ನಾವು ಈಗ ನಮ್ಮ ಭಾರತ ದೇಶದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ರಾಯಚೂರು ಆಗಿರ್ಬೋದು, ಬೀದರ್, ಗುಲ್ಬರ್ಗ, ಕಲ್ಯಾಣ ಕರ್ನಾಟಕದಲ್ಲಿ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ ರಾಜ್ಯಗಳಲ್ಲಿ ಬೆಳೆದರೆ ಸಜ್ಜೆಯನ್ನು ಪ್ರಮುಖವಾಗಿ ಹರಿಯಾಣ, ಗುಜರಾತ್, ರಾಜಸ್ಥಾನದಲ್ಲಿ, ಮಹಾರಾಷ್ಟ್ರಗಳಲ್ಲಿ ಬೆಳೀತಾ ಇದ್ದಾರೆ. ಅದೇ ರೀತಿ ರಾಗಿಯನ್ನು ದಕ್ಷಿಣ ಕರ್ನಾಟಕದಲ್ಲಿ ಅಂತಂದ್ರೆ ಈಗ ಬೆಂಗಳೂರು, ಮಂಡ್ಯ, ಮೈಸೂರು ಆ ಭಾಗದಲ್ಲಿ, ಚಿತ್ರದುರ್ಗ ಅಲ್ಲೆಲ್ಲ ಬೆಳೀತಾ ಇದ್ದಾರೆ. ಅದೇ ರೀತಿ ಬೇರೆ ರಾಜ್ಯದಲ್ಲಿ ಅಂತಂದ್ರೆ ಉತ್ತರಾಖಂಡ್, ಒಡಿಶಾ ರಾಜ್ಯಗಳಲ್ಲಿ ಬೆಳೀತಾ ಇದ್ದಾರೆ. ಈ ಊದ್ಲುನ ತಮಿಳುನಾಡಲ್ಲಿ, ಅದೇ ರೀತಿ ನವಣೆಯನ್ನ ಕರ್ನಾಟಕದಲ್ಲಿ, ಆಂಧ್ರಪ್ರದೇಶದಲ್ಲಿ, ಅದೇ ರೀತಿ ಸಾಮೆನ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ, ಆರಕನ ಮಧ್ಯಪ್ರದೇಶದಲ್ಲಿ, ಬರಗುನ ಬಿಹಾರದಲ್ಲಿ, ಕೊರ್ಲೆನ ದಕ್ಷಿಣ ಆಂಧ್ರಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಈಗ ನೀವು ಆಗ್ಲೇ ಕೇಳ್ದಂಗೆ ಕರ್ನಾಟಕದಲ್ಲಿ ಈಗ ನವಣೆಯನ್ನ ನಾವೆಲ್ಲಿ ಬೆಳಿತೇವಪ್ಪ ಅಂತಂದ್ರೆ ಹೆಚ್ಚಾಗಿ ದಕ್ಷಿಣ ಕರ್ನಾಟಕ, ಆಮೇಲೆ ಉತ್ತರ, ಈಗ ಹಾವೇರಿಯಲ್ಲಿ, ದಾವಣಗೆರೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿ ಒಣ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಸೊ ಇವು ಬೆಳೆಗಳನ್ನ ಮುಂಗಾರು ಮತ್ತು ತಡವಾಗಿ ಮುಂಗಾರಾದ್ರೆ ಈ ಬೆಳೆನ ಬೆಳಿಬಹುದು. ಆಮೇಲೆ ಇದನ್ನ ನಾವು ನವಣೆನ ನಾವು ಸ್ಥಳೀಯ ಭಾಷೆಗಳಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಕಂಬನಿ, ಕೊರ್ರ, ರಾಲ, ತೆನೆ ಎಂಬ ಸ್ಥಳೀಯ ಭಾಷೆಗಳಲ್ಲಿ ಕರಿತಾ ಇದೀವಿ. ನೆಕ್ಸ್ಟ್ ಹಾರಕ, ಆರಕನು ಸಮೇತ ಮಳೆ ಆಧಾರಿತ ಕೃಷಿ ಮಾಡುವ ಜಿಲ್ಲೆಗಳಲ್ಲಿ ನಾವು ಬೆಳಿಬಹುದು. ಅಂದ್ರೆ ಎಲ್ಲೆಲ್ಲಿ ಒಣ ಬೇಸಾಯದಲ್ಲಿ ನಾವು ಬೆಳಿಬಹುದು ಅದನ್ನ ಬೆಳಿಬಹುದು. ಹೆಚ್ಚಾಗಿ ಇದನ್ನ ಹಾವೇರಿ, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಹಾರಕನ ಬೆಳೀತಾ ಇದ್ರೆ. ಸ್ಥಳೀಯವಾಗಿ ಇದನ್ನ ಏನಪ್ಪ ಕರಿತೀವಂತಪ್ಪ ಅಂತಂದ್ರೆ ಕೋಡು, ವರಗುವ, ಹಾರಕ, ಹಾರಿಕಲ್ಲು ಅಂತ ಕರಿತಾ ಇದೀವಿ. ಅದೇ ರೀತಿ ಸಾಮೆನ ನಾವು ಇದನ್ನು ಸಮೇತ ಅತಿ ಕಡಿಮೆ ಮಳೆ ಬೀಳೋ ಪ್ರದೇಶದಲ್ಲಿ ಇದು ಸೂಕ್ತವಾಗಿ ಬೆಳಿಬಹುದು. ಹೆಚ್ಚಾಗಿ ನಾವಿದನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ, ತುಮಕೂರು, ಹಾವೇರಿ, ಚಿತ್ರದುರ್ಗ, ಹಾಸನ, ಬೆಂಗಳೂರು, ಮಂಡ್ಯ ಜಿಲ್ಲೆಗಳಲ್ಲಿ ಇವನ್ನ ಬೆಳೀತಾ ಇದ್ದಾರೆ. ಸ್ಥಳೀಯವಾಗಿ ಇವನ್ನ ನಾವು ಕುಟ್ಟ, ಸಾಮಲು, ಸಾಮೈ ಅಂತ ನಾವು ಕರಿತಾ ಇದೀವಿ. ಇನ್ನು ಬರಗು ಆದ್ರೆ ನಾವು ಎಲ್ಲಾ ತರದ ಅಂದ್ರೆ ಎಲ್ಲಾ ತರದ ವಾತಾವರಣಗಳಲ್ಲಿ ನಾವು ಈ ಬರಗುನ ಬೆಳಿಬಹುದಾಗಿದೆ. ಹೆಚ್ಚಾಗಿ ಇವನ್ನ ಕೊಬ್ಬಿನಾಂಶ ಬರಗಲ್ಲಿರೋದ್ರಿಂದ ನಾವು ಕೋಳಿ ಸಾಕಾಣಿಕೆಯಲ್ಲೂ ಸಮೇತ ಉಪಯೋಗಿಸ್ತಿದ್ದೀವಿ. ಈ ಕಡೆಯದಾಗಿ ಊದ್ಲನ್ನ ಹೆಚ್ಚಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಬಹಳ ಚೆನ್ನಾಗಿ ಬೆಳೀತಾ ಇದ್ದಾರೆ. ಆಮೇಲೆ ಬರಪೀಡಿತ ಎಲ್ಲೆಲ್ಲಿ ನೀರು ನಿಂತ್ಕೊಂಡಿತ್ತಲ್ಲ ಈ ಊದಲನ್ನ ಬೆಳಿಬಹುದು. ಇದರಲ್ಲಿ ಸಮೇತ ಊದಲನ್ನ ನಾವು ಕುದುರೆವಾಲಿ, ಊದಲು ಅಂತ ಸ್ಥಳೀಯ ಭಾಷೆಗಳಲ್ಲಿ ನಾವು ಕರಿತಾ ಇದ್ವಿ. ಇನ್ನ ಕೊನೆಯದಾಗಿ ಇಷ್ಟೆಲ್ಲ ಭೌಗೋಳಿಕ ವ್ಯಾಪ್ತಿ ಬಗ್ಗೆ ಹೇಳಿದಿರ್ತಾವು, ಸಿರಿಧಾನ್ಯಗಳನ್ನ ಎಲ್ಲೆಲ್ಲಿ ಬೆಳೀತಾರಂತಕ್ಕಂತ ವಿಚಾರ, ಗುಣಮಟ್ಟದ ಉತ್ಪಾದನೆಗೆ ಏನು ಕಿವಿ ಮಾತನ್ನು ಹೇಳ್ತೀರಿ? ಸಿರಿಧಾನ್ಯಗಳ ಗುಣಮಟ್ಟದ ಉತ್ಪಾದನೆಗೆ ರೈತರಿಗೆ ನಿಮ್ಮ ಕಿವಿ ಮಾತೇನು? ಸೊ ಈಗ ನಾವು ಯಾವುದೇ ಬೀಜ ಬಿತ್ತನೆ ಮಾಡಬೇಕಾದ್ರೆ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ, ನಾವು ಅಣುಜೀವಿ ಗೊಬ್ಬರದಿಂದ. ಇದಕ್ಕೇನಂದ್ರೆ ಅಜೋಸ್ಪೆರಿಲಮ್ ಬೀಜೋಪಚಾರ ಮಾಡಬೇಕು, ಅದೇ ತರ ರಂಜಕ ಕರಗಿಸುವ ಗೊಬ್ಬರದಿಂದ ನಾವು ಬೀಜೋಪಚಾರ ಮಾಡಬೇಕು. ಆಮೇಲೆ ಈಗ ಎಲ್ಲಾ ಸಿರಿಧಾನ್ಯಗಳಿಗೆ ನಾವು ಒಂದಡಿ ಸಾಲಿಂದ ಸಾಲಿಗೆ ನಾವು ಇಟ್ಟರೆ ನಾವು ಇಡಬಹುದು. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ಇವು ಗಾತ್ರ ಬಹಳ ಕಡಿಮೆ, ಅದಕ್ಕೆ ಆಳವಾಗಿ ನಾವು ಬಿತ್ತನೆ ಮಾಡಬಾರ್ದು. 3-4.5 ಸೆಂಟಿಮೀಟರ್ ಅಷ್ಟೇ ನಾವು ಬಿತ್ತನೆ ಮಾಡಬೇಕು. ಆಳವಾಗಿ ಬಿತ್ತನೆ ಮಾಡಿದ್ರೆ ಮೊಳಕೆ ಒಡೆಯೋದ್ರಲ್ಲಿ ನಮಗೆ ತೊಂದರೆ ಬರೋದಿಲ್ಲ. ಅದಾದ ನಂತರ ಇವು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದೇನು ಅವಶ್ಯಕತೆ ಇಲ್ಲ. ಹೆಚ್ಚಾಗಿ ನಾವು ಸಾವಯವ ಕೃಷಿಯಲ್ಲಿ ನಾವು ಸಿರಿಧಾನ್ಯಗಳನ್ನ ಬೆಳಿಬಹುದು. ರಾಸಾಯನಿಕ ಗೊಬ್ಬರ ಕೊಟ್ಟರು ಬರುತ್ತೆ, ನಾವು ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಆಮೇಲೆ ಕಾಂಪೋಸ್ಟ್ ಇಂದ ನಾವು ಸಮೇತ ಇದನ್ನ ಬೆಳಿಬಹುದಾಗಿದೆ. ಒಳ್ಳೆಯದು ಡಾಕ್ಟರ್ ಆನಂದ್ ಅವರೇ, ಇದುವರೆಗೆ ಸಿರಿಧಾನ್ಯಗಳ ಭೌಗೋಳಿಕ ವ್ಯಾಪ್ತಿ ಮತ್ತು ಅವುಗಳ ಪ್ರಾಮುಖ್ಯತೆ ಜೊತೆಗೆ ಉತ್ತಮ ಗುಣಮಟ್ಟದ ಉತ್ಪಾದನೆಗೆ ರೈತರು ಏನ್ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಮಾಹಿತಿ ನೀಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ. मैदानों में छोटे छोटे धंधे या बड़े कामों में फूलों के पॉली हाउस सब्जियों के बागानों में सोलर बदल रहा है रात को उजालों में देश की मुख्य धारा से जोड़ रहा है नाबार्ड. गांव बढ़े तो देश बढ़े. चल पड़े हैं गांव, चल पड़ा इंडिया, इंडिया. ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ